ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೀಟನಾಶಕಗಳ ಸುರಕ್ಷಿತ ಬಳಕೆ ಕುರಿತು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಡಾ ಕೆವಿ ವೀರೇಂದ್ರ ಕುಮಾರ್ ಅವರಿಂದ ಸಲಹೆಗಳು. ಶ್ರೋತೃಗಳೇ, ರೈತ ಬಾಂಧವರೇ, ಕೃಷಿಯಲ್ಲಿ ಕೀಟನಾಶಕಗಳ ಸುರಕ್ಷಿತ ಬಳಕೆ ಈ ವಿಷಯವಾಗಿ ಮಾತನಾಡಲಿದ್ದಾರೆ ICAR ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲು ಇಲ್ಲಿನ ಸಸ್ಯ ಸಂರಕ್ಷಣೆಯ ವಿಷಯ ತಜ್ಞರಾದ ಡಾಕ್ಟರ್ ವೀರೇಂದ್ರ ಕುಮಾರ್ ಕೆವಿ ಅವರು. ಸರ್ ನಮಸ್ತೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಸರ್, ನಾವು ಸಾಮಾನ್ಯವಾಗಿ ಕೀಟನಾಶಕಗಳು ಅಥವಾ ಕಳೆನಾಶಕಗಳು ಅಂತ ಕೇಳಿದೀವಿ, ಏನಿದು ಕೀಟನಾಶಕ ಅಂದರೆ? ಸಾಮಾನ್ಯವಾಗಿ ಎಲ್ಲ ರೈತ ಬಾಂಧವರಿಗೂ ಗೊತ್ತು, ಈ ಕೀಟನಾಶಕಗಳು ಅಂದ್ರೆ ಅತ್ಯಂತ ವಿಷಕಾರಿಯಾಗಿರ್ತಕ್ಕಂತ ವಸ್ತುಗಳು. ಅವುಗಳನ್ನ ನಾವು ಶಿಸ್ತುಬದ್ಧ ಬಳಕೆಯಿಂದ ಬಳಸೋದ್ರಿಂದ ಮಾನವನ ಮೇಲೆ ಆಗ್ತಕ್ಕಂತ ದುಷ್ಪರಿಣಾಮಗಳಾಗಿರ್ಲಿ, ಸಾಕು ಪ್ರಾಣಿಗಳಾಗಿರ್ಲಿ ಅಥವಾ ಜಲಚರ ಪ್ರಾಣಿಗಳಾಗಿರ್ಲಿ ಅಥವಾ ಗಾಳಿ ನೀರು ಮುಂತಾದವುಗಳ ಮೇಲೆ ಆಗ್ಬಹುದಾದಂತ ದುಷ್ಪರಿಣಾಮಗಳನ್ನ ನಾವು ತಡೆಯುವುದರ ಜೊತೆಗೆ ಬೆಳೆಯಲ್ಲಿ ಬರ್ತಕ್ಕಂತ ವಿವಿಧ ಕೀಟ ರೋಗ ಬಾಧೆಗಳನ್ನ ನಾವು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಸೊ ಇದನ್ನ ನಾವು ಕೀಟನಾಶಕ ಅಂತ ಹೇಳ್ತೀವಿ. ಈಗ ನಾವು ಏನಾಗಿದೀವಿ ಅಂದ್ರೆ, ಕೀಟನಾಶಕಗಳು ಅಂದ್ರೆ ಒಬ್ಬ ರೈತರನ್ನ ನಾವು ಕೇಳಿದ್ರೆ ಯಾವ್ದಾದ್ರು ಒಂದು ಬೆಳೆಗೆ ತಗೊಂಡ್ ಬಂದ್ರೆ ಅವ್ರ ಸಮಸ್ಯೆಯನ್ನ ಯಾವ ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡ್ಬೇಕು ಅಂತ ಮೊದಲು ಕೇಳ್ತಾರೆ ಹೊರತು ಏನೆಲ್ಲ ಹತೋಟಿ ಕ್ರಮಗಳನ್ನ ನಾವು ಉಪಯೋಗಿಸ್ಬೇಕು ಅಂತ ಕೇಳೋದಿಲ್ಲ. ಅಂದ್ರಾಗಿ ಇವತ್ತು ನಾವೇನಪ್ಪ ಅಂದ್ರೆ ಕೀಟನಾಶಕಗಳು ಇಲ್ಲದೆ ನಾವು ಬದುಕೋದೇ ಇಲ್ಲ ಅನ್ನೋ ಲೆವೆಲ್ಗೆ ನಾವು ಒಬ್ರು ಇದನ್ನು ಹೊಂದಿದೀವಿ. ಆ ರೀತಿಯಾಗಿ ಯಾವತ್ತೂ ಅಷ್ಟೇ ಕೀಟನಾಶಕಗಳು, ಅದು ಶಿಲೀಂದ್ರನಾಶಕವರು ಆಗಿರ್ಲಿ, ಕೀಟನಾಶಕವರು ಆಗಿರ್ಲಿ ಅಥವಾ ನಮ್ಮ ಕಳೆಗಳ ನಾಶಕಗಳು ಆಗಿರ್ಲಿ, ಎಲ್ಲನ ಸೇರಿ ನಾವು ಕೀಟನಾಶಕಗಳು ಅಂತ ಹೇಳೋದು. ಕೀಟನಾಶಕಗಳನ್ನ ನಾವು ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ ಕೊನೆಯ ಹಂತದಲ್ಲಿ. ಒಂದು ಬೆಳೆ ನಮಗೆ ಅದು ನಮ್ಮ ಕೈಗೆ ಸಿಗೋದಿಲ್ಲ, ರೋಗದಿಂದ ಹಾಳಾಗಿರುತ್ತೆ ಅಥವಾ ಕೀಟದಿಂದ ಹೆಚ್ಚು ಪ್ರಮಾಣದಲ್ಲಿ ಹಾನಿಯಾಗಿ ಅದನ್ನ ನಮ್ಮ ಕೈಯಲ್ಲಿ ಸಿಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಮಾತ್ರ ನಾವು ಕೀಟನಾಶಕಗಳನ್ನ ಅಥವಾ ರೋಗನಾಶಕಗಳನ್ನ ಆಗ್ಲಿ ಅಥವಾ ಕಳೆನಾಶಕಗಳನ್ನ ನಾವು ಯೂಸ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಕೀಟನಾಶಕಗಳನ್ನ ಪ್ರಾರಂಭಿಕ ಹಂತದಲ್ಲಿ ಯೂಸ್ ಮಾಡಬಾರ್ದು. ರೋಗ ಕೀಟಗಳ ಹತೋಟಿ ಮಾಡ್ಲಿಕ್ಕೆ ಹಲವಾರು ವಿಧಾನಗಳುಂಟು. ಎಲ್ಲಾ ಕ್ರಮಗಳನ್ನ ಅನುಸರಿಸಿ ಮಾಡಕ್ಕಾಗದೇ ಇರುವಂತಹ ಕೊರೆ ಸಂದರ್ಭದಲ್ಲಿ ಈ ಕೀಟನಾಶಕಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸುರಕ್ಷಿತವಾಗಿ ಕೀಟನಾಶಕಗಳನ್ನ ಯೂಸ್ ಮಾಡ್ತಕ್ಕಂಥದ್ದು ಇಂದಿನ ದಿನದಲ್ಲಿ ನಮ್ಮ ರೈತ ಬಾಂಧವರಿಗೆ ಆಲ್ಮೋಸ್ಟ್ ನಮ್ಗೇನಪ್ಪ ಅಂದ್ರೆ ಕಡ್ಡಾಯವಾಗಿದ್ದ ಅವಶ್ಯಕತೆ. ಈಗಿನ ಕಾಲದಲ್ಲಿ ಇದು ಸುರಕ್ಷಿತವಾಗಿ ಉಪಯೋಗ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು ಇಂದಿನ ದಿನದಲ್ಲಿ ನಮ್ಮ ರೈತರಿಗೆ ಸೊ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅವಶ್ಯಕವಾಗಿರ್ತಕ್ಕಂಥದ್ದು ವಿಷಯ ಅಂತ ನಾನು ತಿಳಿಸ್ತೇನೆ. ಸರ್, ಈ ಕೀಟನಾಶಕಗಳ ಸುರಕ್ಷಿತ ಬಳಕೆ ಇದರ ಪ್ರಾಮುಖ್ಯತೆ ಏನು? ಈ ಪ್ರಾಮುಖ್ಯತೆ ಏನು ಅಂದ್ರೆ, ಆಗ್ಲೇ ಹೇಳಿದಾಗ ನಾನು ಕೀಟನಾಶಕಗಳನ್ನ ನಾವು ಮನಸ್ಸು ಹೆಚ್ಚು ಯೂಸ್ ಮಾಡ್ತೀವಿ. ಯಾವತ್ತು ಕೀಟನಾಶಕಗಳನ್ನ ಮನಸ್ಸು ಹೆಚ್ಚು ಯೂಸ್ ಮಾಡಬಾರ್ದು, ಅಥವಾ ಹೆಚ್ಚು ಯೂಸ್ ಮಾಡಿದ್ರು ಕಷ್ಟ, ಕಡಿಮೆ ಯೂಸ್ ಮಾಡಿದ್ರು ಕಷ್ಟ. ಅಥವಾ ನಾವು ಈಗ ಒಂದು ಬೆಳೆ ಅಂತ ತಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಭತ್ತ ಅಂತ ತಕೊಂಡ್ರೆ ಅದರಲ್ಲಿ ರೋಗ ಬಂದಿದೆ ಕೀಟ ಬಂದಿದೆ ಅಂತ ನಮ್ಗೆ ಗೊತ್ತಿರೋದೇ ಇಲ್ಲ. ಸುಮ್ ಜನರಲ್ ಆಗಿ ರೋಗ ಬಂದಿದ್ರೆ ಕೀಟನಾಶಕನ ಸಿಂಪಡಣೆ ಮಾಡೋದು, ಹುಳು ಬಂದಿದ್ರೆ ರೋಗನಾಶಕನ ಸಿಂಪಡಣೆ ಮಾಡೋದು, ಕೊನೆಗೆ ಏನಾಗುತ್ತೆ ರೋಗಗಳು ಹತೋಟಿ ಆಗೋದಿಲ್ಲ, ಈ ಕಡೆ ನಾವು ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಕೀಟನಾಶಕಗಳದ ಒಂದು ಪ್ರಾಮುಖ್ಯತೆ ಹೇಗಪ್ಪ ಅಂದ್ರೆ, ಅವಶ್ಯಕತೆ ಇದ್ದಾಗ ಸುರಕ್ಷಿತವಾಗಿ ಪರಿಸರದಲ್ಲಿ ಇತರ ಕ್ರಿಯೆಗಳಿಗೆ ತೊಂದರೆ ಆಗದಾಗ ನಾವು ಯೂಸ್ ಮಾಡಬೇಕು. ನಾವು ಇಂಟಿಗ್ರೇಟೆಡ್ ಪೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಸಮಗ್ರ ಕೀಟ ನಿರ್ವಹಣೆ ಪದ್ಧತಿಯಲ್ಲಿ ಈ ಒಂದು ಕೀಟನಾಶಕಗಳನ್ನ ನಾವು ಅವಶ್ಯಕತೆ ಇದ್ದಾಗ ಮಾತ್ರ ಉಪಯೋಗ ಮಾಡಬೇಕು, ಅದರಲ್ಲೂ ಬೇರೆ ಕ್ರಿಯೆಗಳಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಈ ನಾವು ರೈತ ಬಾಂಧವರು ಕೇಳ್ಕೊಳ್ಳೋದು, ಕೀಟನಾಶಕಗಳನ್ನ ಉಪಯೋಗ ಮಾಡೋದಕ್ಕಿಂತ ಮೊದಲು ನಾವು ಯಾವ ಬೆಳೆ ಬೆಳೀತಾ ಇದ್ದೀವಿ, ಆ ಬೆಳೆಯಲ್ಲಿ ಯಾವ ರೋಗ ಬಂದಿದೆ, ಕೀಟ ಬಂದಿದೆ, ಆ ಕೀಟಕ್ಕೆ ಯಾವುದು ಕೀಟನಾಶಕಗಳನ್ನ ಶಿಫಾರಸು ಮಾಡಿದ್ದಾರೆ, ರೋಗ ಬಂದಿದ್ರೆ ಯಾವ ರೋಗನಾಶಕವನ್ನ ಸಿಂಪಡಣೆ ಮಾಡಿದ್ದಾರೆ ಅದನ್ನ ಮೊದಲು ತಿಳ್ಕೊಳ್ಬೇಕು ರೈತರು. ಆ ತಿಳ್ಕೊಂಡು ಆ ನಂತರ ಈಗ ಯಾವ್ದೋ ಒಂದು ಭತ್ತದಲ್ಲಿ ಬೆಂಕಿ ರೋಗ ಅಂದ್ರೆ ರೋಗನಾಶಕವನ್ನ ಸಿಂಪಡಣೆ ಮಾಡದೆ ಬೇರೆ ಎಲ್ಲಾ ಕ್ರಮಗಳನ್ನ ಏನ್ ಅನುಸರಿಸಬೇಕು, ಅದು ಒಂದೊಂದು ಪ್ರತಿಯೊಂದು ಬೆಳೆಗೆ ರೋಗದಲ್ಲಿ ಇದೇ ಇರುತ್ತೆ ಅದು ಪ್ಯಾಕೇಜ್, ಅದನ್ನ ತಿಳ್ಕೊಂಡು ಮಾಡ್ಬೇಕು. ಅಂತ ಸಂದರ್ಭದಲ್ಲಿ ಕೆಲವೊಂದು ರೋಗಗಳನ್ನ ನಾವು ಕೀಟನಾಶಕಗಳಾಗ್ಲಿ ರೋಗನಾಶಕಗಳಲ್ಲಿ ನಾವು ಸಿಂಪಡಣೆ ಮಾಡದೇನೆ ರೋಗ ಹತೋಟಿ ಮಾಡ್ಬಿಡಬಹುದು, ಹಾಗೆ ಖರ್ಚು ಕಡಿಮೆ ಆಗುತ್ತೆ, ವಾತಾವರಣದಲ್ಲಿ ಆಗ್ತಕ್ಕಂತ ಬದಲಾವಣೆಗಳನ್ನ ನಾವು ತಪ್ಪಿಸಬಹುದು, ಅನಾಹುತಗಳನ್ನ ತಪ್ಪಿಸಬಹುದು. ಹಾಗಾಗಿ ರೋಗ ಕೀಟಗಳ ಬಗ್ಗೆ ತಿಳ್ಕೊಂಡು ಕೊನೆಯ ಹಂತದಲ್ಲಿ ನಾವು ಕೀಟನಾಶಕಗಳ ಸಿಂಪಡಣೆಗೆ ನಾವು ಹೋಗ್ಬೇಕು. ಈಗ ಮೊದಲಿಗೆ ನಾವು ಈ ಕೀಟನಾಶಕ ಅಥವಾ ರೋಗನಾಶಕವನ್ನ ಬಳಸುವ ಪೂರ್ವದಲ್ಲಿ ಯಾವ ಯಾವ ಸುರಕ್ಷಿತ ಕ್ರಮಗಳನ್ನ ನಾವು ಅನುಸರಿಸಬಹುದು? ಈಗ ನಾನು ಆಗ್ಲೇ ಹೇಳಿದಾಗೆ ಒಬ್ಬ ರೈತರು ಏನ್ ಮಾಡ್ಬೇಕು ಅಂದ್ರೆ ಕೀಟನಾಶಕಗಳನ್ನ ಉಪಯೋಗಿಸೋಕ್ಕಿಂತ ಮೊದಲು ಏನೆಲ್ಲ ಸುರಕ್ಷಿತ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ಒಬ್ಬ ರೈತ ಅವನ ಬೆಳೆಯಲ್ಲಿ ಯಾವ ಬೆಳೆ ಬೆಳೀತಾ ಇದೆ, ಆ ಬೆಳೆಗೆ ಯಾವ ರೋಗ ಬಂದಿದೆ, ಯಾವ ಕೀಟ ಬಂದಿದೆ ಮೊದಲು ತಿಳ್ಕೊಳ್ಬೇಕು. ಆ ಕೀಟನಾಶಕವನ್ನ ಅಥವಾ ರೋಗನಾಶಕವನ್ನ ಉಪಯೋಗಿಸಬೇಕು ಅನ್ನೋ ಅವಶ್ಯಕತೆ ಅನಿವಾರ್ಯತೆ ಬಂದಾಗ ಫಸ್ಟ್ ಅದಕ್ಕೆ ಯಾವ್ದು ಶಿಫಾರಸು ಮಾಡಿದರೆ ತಿಳ್ಕೊಳ್ಬೇಕು. ಅದನ್ನ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ವಿಜ್ಞಾನಕ್ಕೆ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಯಾವ ರೋಗ ಕೀಟಗಳು ಬಂದಿದೆ ಅಂತ ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಬೆಂಕಿ ರೋಗ, ಭತ್ತದಲ್ಲಿ ಬೆಂಕಿ ರೋಗ ಬಂದಿದೆ, ಅದು ಅನಿವಾರ್ಯವತ್ತಾಗಿ ಕೀಟ ರೋಗನಾಶಕವನ್ನು ಉಪಯೋಗ ಮಾಡಲಿಕ್ಕೆ ಇದ್ದಂತ ಸಂದರ್ಭದಲ್ಲಿ ನಾವು ಟ್ರೈಸೈಕ್ಲೋಜಲ್ ಅನ್ನ ರೆಕಮೆಂಡ್ ಮಾಡ್ತೀವಿ. ಈ ಶಿಲೀಂಧ್ರ ನಾಶಕ ಟ್ರೈಸೈಕ್ಲೋಜಲ್ ಅಂತ ಬರ್ಕೊಟ್ ಮೇಲೆ ನಾವು ಫಸ್ಟ್ ತಗೊಳ್ಳಿಕ್ಕೆ ಎಲ್ಲಿ ಹೋಗ್ತೀವಿ, ಒಂದು ಪೆಸ್ಟಿಸೈಡ್ ಶಾಪ್ಗೆ ಹೋಗ್ತೀವಿ. ಮಾರಾಟಗಾರ ಏನು ಕೃಷಿ ಪರಿಕರ ಮಾರಾಟಗಾರ ಏನಿರ್ತಾರಲ್ಲ ಅಲ್ಲಿ ಒಂದು ಶಾಪ್ಗೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಪರ್ಚೇಸ್ ಮಾಡ್ಬೇಕಾದ್ರೆ ಫಸ್ಟ್ ಅವರು ಏನ್ ಪ್ರಿಕಾಷನ್ಸ್ ತಗೊಳ್ಬೇಕು ಅಂದ್ರೆ ಒಂದು ಅಂಗಡಿಗೆ ಹೋದ್ರೆ ಮೊದಲು ಅವರು ಲೇಸನ್ಸ್ ತಗೊಂಡಿದ್ದಾರಾ ಇಲ್ಲೋ ಅಂತ ನೋಡ್ಬೇಕು. ಯಾವಾಗ್ಲೂ ಅಷ್ಟೇ ಶಿಫಾರಸ್ ಮಾಡಿರ್ತಕ್ಕಂತ ಔಷಧಿಗಳನ್ನ ತಗೊಳ್ಬೇಕಾದ್ರೆ ಮೊದಲು ಲೇಸನ್ಸ್ ಪಡೆದಿರತಕ್ಕಂತ ಅಂಗಡಿಯಲ್ಲಿ ಮಾತ್ರ ಹೋಗಿ ಅಲ್ಲಿ ಅವರನ್ನ ಅದನ್ನ ಪರ್ಚೇಸ್ ಮಾಡ್ಕೊಳ್ಬೇಕು. ಈಗ ಪರ್ಚೇಸ್ ಮಾಡ್ಕೊಂಡ್ಮೇಲೆ ಈಗ ಭತ್ತದಲ್ಲಿ ಬೆಂಕಿ ರೋಗ ಇಂಥ ಒಂದು ಔಷಧಿಯನ್ನ ಬರ್ಕೊಟ್ಟಿದ್ದಾರೆ ಅದನ್ನ ಕುಡಿ ಅಂತ ಕಡ್ಡಾಯವಾಗಿ ಏನ್ ಬರ್ಕೊಟ್ಟಿರ್ತಾರೆ ಅದೇ ಔಷಧಿಗಳನ್ನ ಕೇಳಿ ತಗೊಳ್ಬೇಕು. ಕೆಲವು ಸಂದರ್ಭದಲ್ಲಿ ಕೆಲವೊಂದು ಕೃಷಿ ಪರಿಕರ ಮಾರಾಟಗಾರರು ಏನ್ ಮಾಡ್ತಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬೆಂಕಿ ರೋಗ ಟ್ರೈಸೈಕ್ಲೋಜಲ್ ಅಂತ ಬರ್ಕೊಟ್ರೆ ಕೆಲವೊಂದು ಕೃಷಿ ಪರಿಕರ ಮಾರಾಟಗಾರರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಈಗ ನಿಮ್ಗೆ ಟ್ರೈಸೈಕ್ಲೋಜಲ್ ಗಿಂತ ಇದಕ್ಕಿಂತ ಇನ್ನೊಂದು ಸ್ಟ್ರಾಂಗ್ ಆಗಿದೆ ಇದನ್ನ ಉಪಯೋಗ ಮಾಡಿ ಅಂತಕ್ಕಂತ ಕೊಡ್ತಕ್ಕಂತ ಚಾನ್ಸಸ್ ಕೆಲವು ಕಡೆ ಇರುತ್ತೆ ಎಲ್ಲಾರು ಅಂತಲ್ಲ. ಹಾಗಾಗೋದ್ರಿಂದ ಏನಾಗುತ್ತೆ ರೋಗಗಳು ಪರಿಣಾಮಕಾರಿಯಾಗಿ ಹತೋಟಿ ಆಗೋದಿಲ್ಲ. ಹಾಗಾಗಿ ಯಾವ ರೋಗಕ್ಕೆ ಯಾವ್ದು ಶಿಫಾರಸ್ ಮಾಡಿರ್ತಾರೆ ಅದನ್ನೇ ಕೊಡ್ಲಿಕ್ಕೆ ಕಡ್ಡಾಯವಾಗಿ ಅವ್ರ ಹತ್ರ ಕೇಳಿ ಅದನ್ನ ನಾವು ಪಡ್ಕೊಳ್ಬೇಕು. ಪಡ್ಕೊಂಡ ಮೇಲೆ ಫಸ್ಟ್ ಆ ಪ್ಯಾಕೆಟ್ ಮೇಲೆ ಕೆಲವೊಂದು ವಿಷಯಗಳನ್ನ ನಾವು ಗಮನಿಸಬೇಕು. ಮೊದಲನೇದಾಗಿ ಏನು, ಯಾವಾಗ ಅದನ್ನ ತಯಾರು ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರ್ ಡೇಟ್ ಇರುತ್ತೆ, ಮತ್ತೆ ಅದು ಎಷ್ಟು ದಿನ ತನಕ ನಾವು ಅದನ್ನು ಉಪಯೋಗ ಮಾಡಬೇಕು, ಎಕ್ಸ್ಪೈರಿ ಡೇಟ್ ಅದರಲ್ಲಿ ಇರುತ್ತೆ. ಎರಡು ಡೇಟ್ ಅನ್ನ ಕಡ್ಡಾಯವಾಗಿ ನೋಡ್ಲೇಬೇಕು ಪರ್ಚೇಸ್ ಮಾಡದಂತ ರೈತರುಗಳು. ಕೆಲವೊಂದು ಸಂದರ್ಭದಲ್ಲಿ ಈಗ ಎಕ್ಸ್ಪೈರಿ ಡೇಟ್ ಆಗೋಗಿರುತ್ತೆ, ಎಷ್ಟು ದಿನ ತನಕ ಉಪಯೋಗ ಮಾಡಬೇಕು ಅನ್ನೋ ಡೇಟ್ ಆಗ್ಬಿಟ್ಟಿರುತ್ತೆ, ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮಿಸ್ ಆಗಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂತದನ್ನ ನಾವು ಶಿಫಾರಸ್ ಮಾಡದಂತ ಪೀಡನಾಶಕಗಳನ್ನೇ ನಾವು ಉಪಯೋಗ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಟಾರ್ಗೆಟ್ ಡಿಸೀಸ್ ಏನಿರುತ್ತೆ ಅದು ಹತೋಟಿ ಬರೋದಿಲ್ಲ. ನೀವು ಬರ್ಕೊಟ್ಟಿರಿ ಅದನ್ನೇ ತಗೊಂಡೋಗಿ ಉಪಯೋಗ ಮಾಡದೆ, ಬಟ್ ಆದ್ರೂ ನಮಗೆ ರೋಗ ಹೋಗ್ಲಿಲ್ಲ ಕೀಟ ಹೋಗ್ಲಿಲ್ಲ ಅನ್ನೋದು ಕೆಲವೊಂದು ಸಂದರ್ಭದಲ್ಲಿ ಬರುತ್ತೆ. ಯಾಕೆಂದ್ರೆ ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಅದರ ಅವಧಿ ಮುಗಿದ್ಮೇಲೆ ನಾವು ಅದೇ ಕೀಟನಾಶಕನಾಗ್ಲಿ ರೋಗನಾಶಕನಾಗ್ಲಿ ಉಪಯೋಗ ಮಾಡಿದ್ರೆ ಆ ರೋಗಗಳು ಕೀಟಗಳು ಸರಿಯಾಗಿ ಪರಿಣಾಮಕಾರಿಯಾಗಿ ಹತೋಟಿಗೆ ಬರೋದಿಲ್ಲ. ಯಾವ ಶಿಫಾರಸ್ ಮಾಡಿರ್ತಾರೆ ಅದನ್ನೇ ಕೇಳಿ ಪಡ್ಕೊಳ್ಬೇಕು, ಮತ್ತೆ ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪೈರಿ ಡೇಟು ಕ್ಲೀನ್ ಆಗಿ ಅದನ್ನ ನೋಡ್ಕೊಳ್ಬೇಕು, ಮತ್ತೆ ಲೈಸೆನ್ಸ್ ಪಡೆದಿರ್ತಕ್ಕಂಥದ್ದನ್ನ ಅವರಲ್ಲಿ ಕಡ್ಡಾಯವಾಗಿ ಲೈಸೆನ್ಸ್ ಪಡೆದಿರ್ತಕ್ಕಂಥ ಅಂಗಡಿಗಳಲ್ಲಿ ನೀವು ಅದನ್ನ ಕೇಳಿ ಪಡ್ಕೊಳ್ಬೇಕು. ಅದು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಈಗ ಅದನ್ನ ಪಡ್ಕೊಂಡ ಮೇಲೆ ಇನ್ನೊಂದೇನಪ್ಪ ಅಂದ್ರೆ ಕಡ್ಡಾಯವಾಗಿ ಆ ಒಂದು ತಗೊಂಡಿರ್ತಕ್ಕಂಥ ಅಂಗಡಿಗಳಲ್ಲಿ ರಸೀದಿಯನ್ನ ಇಸ್ಕೊಳ್ಬೇಕು. ಇಷ್ಟು ಪ್ರಾರಂಭಿಕ ಅಂತಂದ್ರೆ ಅವರು ಅಂಗಡಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಇದೆ. ಇನ್ನು ಪರ್ಚೇಸ್ ಮಾಡಿಕೊಂಡು ಬರಬೇಕಾದ್ರೆ ಇವರು ಬರೀ ಔಷಧಿ ತರಕ್ಕೆ ಅಂತ ನಮ್ಮ ರೈತರುಗಳು ಸಿಟಿಗೆ ಬರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅಕ್ಕಿಗಳನ್ನ ತಗೊಳ್ತಾರೆ, ಹಾಲು ಹಣ್ಣು ಹಂಪ್ಲಗಳು ಅಥವಾ ಅಕ್ಕಿ ಏನೋ ನಮ್ಮ ಆಹಾರಕ್ಕೆ ಉಪಯೋಗಿಸ್ತಕ್ಕಂಥ ಎಲ್ಲ ಪರಿಕರಗಳು ಜೊತೆಗೆ ತಕೊಂಡು ಔಷಧಿಗಳನ್ನ ತಗೊಂಡು ಬರೋಣ ಅಂತ ಬಂದಿರ್ತಾರೆ. ಯಾವುದೇ ಕಾರಣಕ್ಕೂ ಔಷಧಿಗಳನ್ನ ಪರ್ಚೇಸ್ ಮಾಡ್ಕೊಂಡ್ಮೇಲೆ ನಾವು ತಿಂತಕ್ಕಂಥ ಆಹಾರದ ವಸ್ತುಗಳು ಯಾವುದೇ ಕಾರಣಕ್ಕೂ ಜೊತೆಲಿ ತರಬಾರ್ದು. ಅದನ್ನ ಪ್ರತ್ಯೇಕವಾಗಿ ಬೇರೆಯಾಗಿ ಅದನ್ನ ಪ್ಯಾಕ್ ಮಾಡಿಸ್ಕೊಂಡು ಏನಾದ್ರೂ ಇಟ್ಕೊಂಡು ತರಬೇಕು. ಅವ್ರ ಆಹಾರಕ್ಕೆ ನಾವು ಉಪಯೋಗಿಸ್ತಕ್ಕಂಥ ವಸ್ತುಗಳ ಜೊತೆಗೆ ಅದನ್ನ ತಕೊಂಡು ಬರಬಾರ್ದು. ಮತ್ತೆ ಅವರು ನೀವು ಅಂಗಡಿಲಿ ತಗೊಳ್ಬೇಕಾದ್ರೆ ಇನ್ನೊಂದು ಏನ್ ಗಮನಿಸಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಕೇಳಿ ಪಡೆದಂತ ಪೀಡೆನಾಶಕ ಆ ಬಾಟ್ಲ್ ಆಗಿರ್ಲಿ ಪ್ಯಾಕೆಟ್ ಆಗಿರ್ಲಿ ಒಡೆದಿರಬಾರ್ದು, ಸೋರ್ತಾ ಇರಬಾರ್ದು. ಪ್ರತ್ಯೇಕವಾಗಿ ಆಹಾರ ವಸ್ತುಗಳ ಜೊತೆ ಮಿಶ್ರಣ ಮಾಡದೆ ಅದನ್ನ ತಕೊಂಡು ಬಂದು ಮನೆಗೆ ಬಂದ ಮೇಲೆ ಅದನ್ನ ಮಕ್ಕಳ ಕೈಗೆ ಸಿಗದೇ ಇರತಕ್ಕಂಥ ಜಾಗದಲ್ಲಿ ಸುರಕ್ಷಿತವಾಗಿ ಸೂರ್ಯನ ರಶ್ಮಿ ಡೈರೆಕ್ಟ್ ಆಗಿ ಬೆಳೆದೇ ಇರತಕ್ಕಂಥ ಜಾಗದಲ್ಲಿ ತಂಪಾಗಿರ್ತಕ್ಕಂಥ ನೆರಳಿರ್ತಕ್ಕಂಥ ಜಾಗದಲ್ಲಿ ಅದನ್ನ ಕೂಲ್ ಆಗಿರ್ತಕ್ಕಂಥ ಜಾಗದಲ್ಲಿ ಅದು ಶೇಖರಣೆಯನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳ ಕೈಗೆ ಸಿಗದ ಹಾಗೆ ಅದನ್ನ ನಾವು ನೋಡ್ಕೊಳ್ಬೇಕು. ಇದು ಪ್ರಾರಂಭಿಕ ಹಂತದಲ್ಲಿ ಅನುಸರಿಸಬೇಕಾಗಿರ್ತಕ್ಕ ಕ್ರಮಗಳು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಇದನ್ನೆಲ್ಲ ತಂದು ಇಟ್ಟ ಮೇಲೆ ನಾವು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಬೇಕಾದ್ರೆ ನಮಗೆ ಸ್ಪ್ರೇಯರ್ಗಳು ಬೇಕಾಗಿರ್ತದೆ ಅಥವಾ ಪಾತ್ರೆಗಳು ಬೇಕಾಗಿರ್ತವೆ. ಯಾವಾಗಲೂ ಸ್ಪ್ರೇಗಳನ್ನ ತಗೊಳ್ಬೇಕಾದ್ರೆ ಅದು ಚೆನ್ನಾಗಿರ್ತಕ್ಕಂತ ಸ್ಪ್ರೇಯರ್ಗಳನ್ನ ಮಾತ್ರ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ್ದೇ ಕಾರಣಕ್ಕೂ ಒಡೆದಿರತಕ್ಕಂಥದ್ದಾಗ್ಲಿ ಸುರಿಯೋದಂತಹ ಸ್ಪ್ರೇಯರ್ಗಳಾಗಿರ್ಲಿ ಅಂತದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬಾರ್ದು. ಚೆನ್ನಾಗಿರ್ತಕ್ಕಂಥ ಸ್ಪ್ರೇಯರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಇಷ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನ ನಾವು ಪ್ರಾರಂಭಿಕ ಹಂತದಲ್ಲಿ ಸಿಂಪರಣೆ ಮಾಡೋದಕ್ಕಿಂತ ಮೊದಲು ಪರ್ಚೇಸ್ ಹೋದಾಗ ನಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ರೈತರು ಅನುಸರಿಸಬೇಕು ಅಂತ ನಾನು ಹೇಳ್ತೀನಿ. ಸರ್, ನೀವು ಮಾತಾಡ್ತಾ ಹೇಳಿದ್ರಿ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಸಂಶೋಧನಾ ಕೇಂದ್ರದಿಂದ ಒಂದು ರಾಸಾಯನಿಕ ನೀವು ಬರೆದುಕೊಡ್ತೀರಿ, ಅಲ್ಲಿ ಹೋದಾಗ ಅವರು ಅದಿಲ್ಲ ತಿಳಿದ್ರೆ ಬೇರೆ ಅಂತ ಹೇಳ್ಬಿಟ್ಟು ಅವರೇ ಶಿಫಾರಸ್ ಮಾಡ್ತಾರೆ, ಆ ರೀತಿ ಅದೇ ಒಂದು ಪ್ರಮಾಣವನ್ನ ಹೊಂದಿರುವಂತದ್ದು ಸಿಗಬಹುದಾ? ಅದು ಏನಾಗುತ್ತೆ ಅಂದ್ರೆ ಈಗ ಒಂದು ಬೆಳೆಗೆ ಒಂದು ರೋಗ ಅಂತ ಒಂದು ಕೀಟ ಅಂತ ಬಂದ್ರೆ ಒಂದು ರೋಗಕ್ಕೆ ಒಂದೇ ಔಷಧಿಗಳನ್ನ ಶಿಫಾರಸ್ ಮಾಡಿರೋದಿಲ್ಲ, ಎರಡು ಮೂರು ಮಾಡಿರ್ತಾರೆ. ಈಗ ನಾವು ವಿಜ್ಞಾನಿಗಳು ಬರ್ಕೊಡ್ಬೇಕಾದ್ರೂ ಕೂಡ ಅಷ್ಟೇ, ಒಂದೇ ಶಿಲೀಂಧ್ರನಾಶಕ ಬರ್ಕೊಟ್ಟಿರೋದ್ರೆ ಪರಿಣಾಮಕಾರಿ ಆಗಿರತಕ್ಕಂಥದ್ರೆ ಬರ್ಕೊಟ್ಟಿರ್ತೀವಿ, ಬಟ್ ಅದು ಸಿಕ್ಕಿಲ್ಲ ಅಂದ್ರೆ

ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಕೊಡಗುಗೌಡ ಯುವ ವೇದಿಕೆ ಮಡಿಕೇರಿ ಹಂಗೆ ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆ ಇವರ ಕೂಡುಕುಟ್ಟಲಿ ಕುಟುಂಬ 2022 ಕ್ರಿಕೆಟ್ ಹಬ್ಬದ ಮುಕ್ತಾಯ ಜಂಬರ ನಾಳೆ 9:40 ಮಡಿಕೇರಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆದಿದೆ. ಇದೇ ಹೊತ್ತಲ್ಲಿ ಕಲಾಕಾವ್ಯ ನಾಟ್ಯ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದು ಜನಾಂಗ ಬಾಂಧವ ಹಂಗೆ ಕ್ರೀಡಾಭಿಮಾನಿಗ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಕೂತ ಕೊಡಗುಗೌಡ ಯುವ ವೇದಿಕೆನ ಅಧ್ಯಕ್ಷರು ಹಂಗೆ ಸರ್ವ ಸದಸ್ಯರು ಕೇಳಿಕೊಂಡರು. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಪ್ಲಾಸ್ಟಿಕ್ ಬಳಕೆ ನಿಯಂತ್ರಣ ಸಂಬಂಧಪಟ್ಟಂಗೆ ಜಾಗೃತಿನ ಮೂಡಿಸಿಕೆ ಮತ್ತೆ ಪ್ಯಾಟೆನ ಮನಾರದ ಕುರಿತು ಮಡಿಕೇರಿ ನಗರಸಭೆ ಗ್ರೀನ್ ಸಿಟಿ ಫೋರಂ ಜಂಟಿ ಕಡೆಯಿಂದ ಪ್ಯಾಟೆಲಿ ಸೈಕ್ಲೋಥಾನ್ ಜಾಗೃತಿ ಜಾಥಾ ನಡೆದು ಪ್ಯಾಟೆನ ಫೀಲ್ಡ್ ಮಾರ್ಷಲ್ ವೃತ್ತದಿಂದ ಶುರು ಆಗಿದ್ದ ಜಾಥಾ ಜನರಲ್ ತಿಮ್ಮಯ್ಯ ವೃತ್ತದಿಂದ ರಾಜಸೀಟು ವಿಜಯವಿನಾಯಕ ದೇವಸ್ಥಾನದ ಹಳೆಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಮಾವೇಶಗೊಂಡಿತ್ತು. ಪ್ಯಾಟೆನ ಬಹಳಷ್ಟು ಜನ ಸೈಕ್ಲಿಸ್ಟ್ ಜಾಥಾಲಿ ಪಾಲ್ಗೊಂಡಿದ್ದು ಈ ಸಮಯದಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ, ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ, ಪೌರಾಯುಕ್ತ ರಾಮದಾಸ್ ಅವು ಇನ್ನೂ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಮೇ 6 ಶ್ರೀ ಶಂಕರಾಚಾರ್ಯ ಜಯಂತಿನ ಪ್ಯಾಟೆಲಿ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪ ಶತಮಾನ ಭವನದಲ್ಲಿ ಆಚರಿಸಿಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ತೀರ್ಮಾನಿಸಿಳು. ಈ ನಿಟ್ಟಿಲಿ ಶಂಕರಾಚಾರ್ಯರ ಜಯಂತಿ ಕಾರ್ಬರ್ನ ವಿಶಿಷ್ಟ ಹಂಗೆ ವ್ಯವಸ್ಥಿತವಾಗಿ ನಡೆಸಿಕೆ ಸಂಘಟನೆಗ ಸಹಕರಿಸುವಂಗೆ ಅವು ತಿಳಿಸಿಳು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ 107 ಸಂಸ್ಥಾಪನಾ ದಿನಾಚರಣೆ ಮೇ 5 ಅಂದರೆ ನಾಳೆ ಹೊತ್ತಾರೆ 11 ಪೇಟೆನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಚೇರಿಯಲ್ಲಿ ನಡೆದಿದೆ. ಈ ಕಾರ್ಬರ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನವೀನ್ ಅಂಬೇಕಲ್ ಇನ್ನು ಮುಖ್ಯಪಟ್ಟವು ಪಾಲ್ಗೊಳ್ಳುವೆ. ಕರ್ನಾಟಕ ವೀರಶೈವಲಿಂಗಾಯುತ ಅಭಿವೃದ್ದಿ ನಿಗಮದ ಜೀವಜಲ ಯೋಜನೆ ಅಡಿಲಿ 2021-22 ಸಾಲಿಗೆ ಸೌಲಭ್ಯನ ಪಡ್ಕಂಬಕ್ಕೆ ಅರ್ಜಿ ಕಡ್ದೊಳು. ಅರ್ಜಿ ಹಂಗೆ ದಾಖಲಾತಿಗಳ ಸಲ್ಲಿಸಿಕೆ ಮೇ 10 ಮುಟ್ಟ ಸಮಯ ಅವಕಾಶ ಹುಟ್ಟೂತ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಮಾಹಿತಿ ಕೊಟ್ಟೊಳು. ಕುಶಾಲನಗರದ ಪಟ್ಟಣ ಪಂಚಾಯಿತಿ ಕಾರ್ಮಿಕ ಹೆಚ್ಎನ್ ಮೋಹನ್ ಕುಮಾರ್ ಯುಕೆ ರಾಜ್ಯ ಮಟ್ಟದಲ್ಲಿ ಕಾಯಕ ಯೋಗಿ ಎಂಬ ಇನಾಮನ ಪಡೆದೊಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ 5 ನಾಪುಕ್ಳು ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನೆ ದಿನ ಆಚರಿಸಲಾದಿತ್ತ ಗೊತ್ತಾಗುಟ್ಟು. ಕೊಡಗುಗೌಡ ಯುವ ವೇದಿಕೆ ಮಡಿಕೇರಿ ಮತ್ತೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಇವರ ಕೂಡುಕೂಟಲಿ ಕುಟುಂಬ 2020-21 ಕ್ರಿಕೆಟ್ ಹಬ್ಬದ ಆಕೇರಿ ಜಂಬರ ನಾಳೆ 9:40 ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆದಿತ್ತ ಗೊತ್ತಾಗುಟ್ಟು. ಪೇಟೆನ ಶ್ರೀ ಮುತ್ತಪ್ಪ ದೇವಾಲಯದ ಭಗವತಿ ದೇವಿನ ವಾರ್ಷಿಕ ಪೊಂಗಲ ಉತ್ಸವ ಮೇ 8 ನಡೆದಿತ್ತ ದೇವಾಲಯದ ಧರ್ಮದರ್ಶಿಯವು ತಿಳಿಸಿಯೋಳು. 8 ಅವ್ವಂದಿರ ದಿನ ಆಗುಟ್ಟು ಇದರ ನಿಟ್ಟಿಲಿ ಶಕ್ತಿ ದಿನ ಪತ್ರಿಕೆಯಿಂದ ಅಮ್ಮನ ಕುರಿತು ಸಣ್ಣ ಬರಹನ ಆಹ್ವಾನಿಸಿಯೋಳು. 8 ತರಗತಿಗೆ ಒಳಗಿನ ಮಕ್ಕಳಿಗೆ ಮಾತ್ರ ಅವಕಾಶ ಉಟ್ಟು ಬರಹ 100 ಶಬ್ದಗಳಿಗೆ ಮೀರದಂಗೆ ಬರೆದು ಕಲಿಸೋಕು. ಬರಹ ಕಲಸಿಗೆ 10/5/2022 ಆಖೇರಿ ದಿನ ಆಗುಟ್ಟು ಒಳ್ಳ ಬರಹಕ್ಕೆ ಇನಾಮನ ಸಹ ಕೊಟ್ಟವೇತ ಶಕ್ತಿ ಸಂಪಾದಕರು ಮಾಹಿತಿ ಕೊಟ್ಟೋಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಡೆಯಿಂದ 2022 ಜುಲೈ ತಿಂಗಳ ಸಂತ ಸಾಹಿತ್ಯ ಅಧ್ಯಯನ ಶಿಬಿರ ಎಂಬ ರಾಜ್ಯ ಮಟ್ಟದ 5 ದಿನಗಳ ಕಮ್ಮಟದ ನಡೆಸಿಕೆ ಉದ್ದೇಶಿಸಿದ್ದು ಈ ಸಂಬಂಧ ಅರ್ಜಿ ಕರೆದೊಳೋ. ಖುಷಿ ಇದ್ದವು ರಾಜ್ಯದ ಎಲ್ಲಾ ಭಾಗದ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಕ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ವೆಬ್ಸೈಟ್ನಿಂದ ಅರ್ಜಿ ಪಡ್ಕನಕ್ ಅರ್ಜಿ ಸಲ್ಲಿಸಿಕೆ May 27 ಕಡೆಯ ದಿನ ಆಗುಟುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ರಿಜಿಸ್ಟರ್ ಎನ್ ಕರಿಯಪ್ಪ ಅವು ಮಾಹಿತಿ ಕೊಟ್ಟೊಳೋ. ಆರೋಗ್ಯ ಸಿಬ್ಬಂದಿ, ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಮೀಣ ಅಭಿವೃದ್ದಿ ಮತ್ತೆ ತರಬೇತಿಗಾಗಿ ನಾಗರಿಕ ಸಮ್ಮಿಲನ ಸಂಸ್ಥೆ ಬೆಂಗಳೂರು ಇವರ ಕಡೆಯಿಂದ ತಾಲೂಕು ಆರೋಗ್ಯಾಧಿಕಾರಿ ಅವರ ಕಚೇರಿಯಲ್ಲಿ ಇಂದು ತರಬೇತಿ ಕಾರ್ಯಾಗಾರ ನಡೆದು ತರಬೇತಿಲಿ ಜಿಲ್ಲಾಧಿಕಾರಿ ಡಾ ಗೋಪಿನಾಥ್ ಉದ್ಘಾಟನೆ ಮಾಡಿದ. ಬಸರಿಯರ ಮತ್ತೆ ದಿನ ತುಂಬದೆ ಹುಟ್ಟಿದ ಮಕ್ಕಳ ಆರೈಕೆ ಪ್ರಮುಖ ವಿಷಯ ಆಗಿದ್ದು ಪ್ರತಿ ಬಸರಿಯರಿಗೆ ಸಮಯಕ್ಕೆ ತಕ್ಕ ಹಂಗೆ ತಪಾಸಣೆ ಮತ್ತೆ ಆರೈಕೆಗೆ ಸರ್ಕಾರದ ಬ್ಯಾರೆ ಬ್ಯಾರೆ ಯೋಜನೆಗಳ ಜಾರಿಯಲ್ಲಿ ಹುಟ್ಟುತ್ತ ಅವು ಹೇಳ್ದೋ. ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳಿಗೆ ಒಳಪಟ್ಟ ಸಣ್ಣ ಕಾಫಿ ಬೆಳೆಗಾರರು ತಾರೀಖು 30/9/2022 ಮುಟ್ಟ ಕೈಗೊಂಡ ಕಾಫಿ ಮರುನಾಟಿ ಹೊಸದಾಗಿ ಕೆರೆ ನಿರ್ಮಿಸಿಕೆ ಪಲ್ಫರ್ ಕಾಫಿ ಕಣ ಹಂಗೆ ಗೋದಾಮು ನಿರ್ಮಿಸಿಕೆ ಶೇಕಡ 75% ಸಹಾಯಧನದ ಸೌಲಭ್ಯನ ವಿಸ್ತರಿಸಿಳೋ. ಈ ಪಂಗಡಕ್ಕೆ ಸೇರಿದ ಕಾಫಿ ಬೆಳೆಗಾರರು ಸೌಲಭ್ಯನ ಪಡ್ಕನಕ್ಕಿಂತ ಕೇಳಿಕೊಂಡೊಳೋ. ಕನ್ನಡಪ್ರಭ ಮತ್ತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಡೆಯಿಂದ ಆಯೋಜಿಸಿದ ಕರ್ನಾಟಕದ 7 ಅದ್ಭುತ ಕಾರ್ಬಾರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವು ಖುದ್ದಾಗಿ ಚಾಲನೆ ನೀಡಿ ಅಭಿಯಾನದ ಲಾಂಛನ ಬಿಡುಗಡೆ ಹಂಗೆ ವೆಬ್ಸೈಟ್ ಉದ್ಘಾಟನೆ ಮಾಡಿದ. ಕನ್ನಡಪ್ರಭ ಪ್ರಧಾನ ಸಂಪಾದಕ ರವಿ ಹೆಗಡೆ, ಖ್ಯಾತ ನಟ ರಮೇಶ್ ಅರವಿಂದ ಸೇರಿದಂಗೆ ಇನ್ನಿತರು ಮುಖ್ಯಸ್ಥರಿದ್ದವು. ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ಕಡೆಯಿಂದ ವರ್ಕ್ಶಾಪ್ ಮಾಲೀಕರ ಸಂಘದ ಕಚೇರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಿವಮ್ಮ ಉದ್ಘಾಟನೆ ಮಾಡಿದ. ಅಲ್ಲಿಂದ ಅವು ಮಾತಾಡಿದ. ಸರ್ಕಾರದ ಕಾರ್ಮಿಕರಿಗೆ ಬ್ಯಾರೆ ಬ್ಯಾರೆ ಯೋಜನೆಗಳ ಮಾಹಿತಿನ ಪಡೆದು ಅರ್ಜಿಗಳ ಸಲ್ಲಿಸಿ ಅದರ ಉಪಯೋಗ ಪಡ್ಕೊಳ್ಳೋ ಹಂಗೆ ಅವು ಕಿವಿಮಾತು ಕೊಟ್ಟೋ. ಈ ಕಾರ್ಬರ್ಲಿ ಮಾಜಿ ಕಾರ್ಯದರ್ಶಿ ಬಿಎಸ್ ರಮೇಶ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272230018. ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಳ ಸಾಂಪ್ರದಾಯಿಕ ಉಡುಪಾನ ಕರ್ತ ಕುಪ್ಯ, ಬಳತ ಕುಪ್ಯ, ಚಾಲೆ ಮಕ್ಕಳ ಕುಪ್ಯ, ಚಾಲೆ ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ ಮುಸ್ಕೋಲಿ, ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪುಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ಕೊಡಗಿನ ಸಾಂಪ್ರದಾಯಿಕ ಆಭರಣಗಳಾದ ಕೊಕ್ಕೆ ತಾತಿ, ಜೋಮಾಲೆ, ಟಿಂಬಳೆ, ಪೀಚೆ ಕತ್ತಿ, ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಖಾಂಡೇರಾ ಕಾಂಪ್ಲೆಕ್ಸ್ ಗೋಣಿಕೊಪ್ಪಲು. ಕರ್ನಾಟಕದಾದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಜಿಲ್ಲೆಯ ಸಿಇಟಿ, ಜೆಇಇ, ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ವಿರಾಜಪೇಟೆಯಲ್ಲಿ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ಸಿಇಟಿ, ಜೆಇಇ, ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು May 19 ಆರಂಭಗೊಳ್ಳಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760004356. ಪೆಗ್ಗಳ ಗ್ರಾಮ ಅಚ್ಚಪಂಡ ಒಕ್ಕಡ ಕಾರಣ ತೆರೆ ಪಿಂಜ ಊರ್ರ ಚೌಂಡಿ ತೆರೆ ಇದೇ ಆರಾಂಗ್ ಬೊಳ್ಳಿಯಾಚೆ ಬೈಟ್ 8 ಲಿಂಜಿ 7 ತಾರೀಖು ಚೆನ್ನಿಯಾಚೆ ಬೈಟಾಕಣೆಕು ನಡಪ ಉಳುದನ ಉಂಡು ಒಕ್ಕಕಾರ ತಾಮನೆ ಮೌಳ್ಯ ಊರ್ನಾಡು ಕೇರಿದ ಬೆಂದು ಚಂಗಾದಿ ಎಲ್ಲ ಬರೋನುಂದು ಅಚ್ಚಪಂಡ ಒಕ್ಕಕಾರ ಪಿಂಜ ಊರ್ಕಾರ ಕಟ್ಟಂಡಿತು. ಭಾಗಮಂಡಲ ತಾವೂರು ಗ್ರಾಮದ ಶ್ರೀ ಮಹಿಷಾಸುರ ಮರ್ದಿನಿ ದೇವಿಯ ವಾರ್ಷಿಕೋತ್ಸವ ಪ್ರಯುಕ್ತ ಇದೇ 5 ಗುರುವಾರ ಬೆಳಿಗ್ಗೆ 9:30 ದೇವರ ನೃತ್ಯ ಬಲಿ, ಕಾಣಿಕೆ ಹಾಕುವುದು, ಪ್ರಸಾದ ವಿತರಣೆ, ಹರಕೆ ಸೇವೆಗಳು, ಅಂಬುಕಾಯಿ, ಅಪರಾಹ್ನ 3 ದೇವರ ನೃತ್ಯ ಬಲಿ, ಎತ್ತು ಹೋರಾಟ, ಬೇಡುಕೋಲ, 6 ಶುಕ್ರವಾರ ರಾತ್ರಿ 7 ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ದೇವರ ಅವಭೃತ ಸ್ನಾನ, ಪೂಜೆ ಮತ್ತು ಶ್ರೀ ಬಗಂಡೇಶ್ವರ ದೇವಾಲಯದಲ್ಲಿ ನೃತ್ಯ ಬಲಿ ಉತ್ಸವ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ತಕ್ಕ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ನನ್ನ ಪ್ರೀತಿಯ ಡಾರ್ಲಿಂಗ್. ವಾವ್ ಸೂಪರ್, ನೀವು ರಿಂಗ್ ತಗೊಳಕ್ಕೆ ಹೋಗಿ ನೆಕ್ಲೆಸ್ ತಂದಿದ್ದೀರಾ? ಕುಶಾಲ್ ನಗರದ ವಿಲ್ಕೋ ಗೋಲ್ಡ್ ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಪ್ರತಿ ಗ್ರಾಮ್ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಆಫರ್ ಇದೆ. ಇಂಥ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ? ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಬಿಎಂ ರೋಡ್, ಕುಶಾಲನಗರ. ಕಡಂಗ ಮುರೂರು ಗ್ರಾಮ ಶ್ರೀ ಭದ್ರಕಾಳಿ ಪಿಂಜಾ ಶ್ರೀ ಮಹಾವಿಷ್ಣು ದೇವಸ್ಥಾನ ಕಾಲ್ತ್ರ ನಮ್ಮರ ಮಾರಿ ಪತ್ಲ ಆರಾಂಗ್ ಬೊಳ್ಳಿಯಾಚ ಪೊಲಾಕ 11 ಗಂಟೆಗೆ ಎತ್ತು ಪೋರಾಟ, ಮಜ್ಜನ 3 ಗಂಟೆಗೆ ಭಂಡಾರ ಬಪ್ಪು, ಒಯ್ಪತ್ತು 7 ಗಂಟೆಗೆ ದೇವಸ್ಥಾನ ಶ್ರೀ ಕುಟ್ಟಿಚಾತ ದೇವಡ ಬೊಳ್ಳಾಟ ಪಿಂಜಾ ಕುಟ್ಟಿ ಅಯ್ಯಪ್ಪ ದೇವಡ ಕೋಲ, ಏಳಾಂಗ್ ಚೆನ್ನಿಯಾಚ ಪೊಲಾಕ 10 ಗಂಟೆಗೆ ವಿಷ್ಣು ಮೂರ್ತಿ ಮೇಲೇರಿ ಕೋಲ, ಮಜ್ಜನ 3 ಗಂಟೆಯಿಂದ ಶ್ರೀ ಭದ್ರಕಾಳಿ ಪಿಂಜಾ ಶ್ರೀ ಕುಟ್ಟಿಚಾತ ಕೋಲ ತಕ್ಕನ ಮನೆಂಜ ದೇವಸ್ಥಾನಕ್ಕೆ ಬಪ್ಪು, ಎಟ್ಟಾಂಗ್ ನಾರಾಚ ಪೊಲಾಕ ಬೋರ್ಡು ನಮ್ಮೆ ನಡಪ, 3 ದಿನ ಕೂಳುದಾನ ಉಂಡು ಭಕ್ತಂಗೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಂಡು. ಕಡಂಗಮೂರೂರು ಶ್ರೀ ಭದ್ರಕಾಳಿ ಪಿಂಜಾ ಶ್ರೀ ಮಹಾವಿಷ್ಣು ದೇವಸ್ಥಾನ ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಆಡಳಿತ ಮಂಡಳಿ ಕಾರ ಕಟ್ಟಿತು. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು, ನಮ್ಮಲ್ಲಿ ಇಸಿಜಿ ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್ ಮೂರ್ನಾಡು. ಕಾಲ್ 9036090330. ಪತ್ರ ಬರೆಯಲ ಇಲ್ಲ, ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಆತ್ಮೀಯ ಶ್ರೋತೃಗಳೇ, ಇದೇ 20ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಗಾಗಿ ವಿಷಯ, ಮುಂದಿನ ಶೈಕ್ಷಣಿಕ ವರ್ಷಕ್ಕಾಗಿ ನೀವು ನಿಮ್ಮ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡುತ್ತೀರಿ? ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 16ರೊಳಗೆ ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201. ಕೇಳುಗರೆ, ಇಂದು ರಾತ್ರಿ 10:05 ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದಿಂದ ನಾಟಕ ಗಾಜಿನ ಗೊಂಬೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿಡುಳ್ಳ ತೆಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಮಡಿಕೇರಿಯಲ್ಲುಳ್ಳ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ನೋಟಕ್ಕೆ ಸೇವೆಯಲ್ಲುಳ್ಳ ಸೈನಿಕ ವರ್ಗ ಪಿಂಜ ಅಂಗಡ ಕುಟುಂಬಕರಕ ಬಣ್ಣಾಯಿತ ಅವಕಾಶ ಕೊಟ್ಟುಕೊಂಡು ಸೈನಿಕ ಕಲ್ಯಾಣ ಇಲಾಖೆಯ ನಿರ್ದೇಶಕಂಗಡ ಮನವಿ. ಕೊಡಗಲು ಅದಿಯಾಯಿಂಡುಳ್ಳ ನಕಲಿತೇನು ನಲ್ಲಮಳು ಕ್ರಮಾಡ್ತವಕ್ಕೆ ಸಂಸದಂಗಡ ಹೋರಾತ. ಸುದ್ದಿರ ವಿವರ. ಮಡಿಕೇರಿಯಲ್ಲುಳ್ಳ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ನೋಟಕ್ಕೆ ಸೇವೆಯಲ್ಲುಳ್ಳ ಸೈನಿಕ ವರ್ಗಕ್ಕೂ ಪಿಂಜ ಸೇವೆಲಿಂಜ ನಿವೃತ್ತಿ ಅನ್ನ ಮಾಜಿ ಸೈನಿಕಂಗ ಪಿಂಜ ಸಂಸಾರಕಾರಕ್ಕೂ ಫೀಸ್ ಇಲ್ಲತೆ ಬಣ್ಣಾಯಿತ ನೋಟಕ್ಕೂ ಅವಕಾಶ ಕೊಡ್ಕೊಂಡು ಸೈನಿಕ ಕಲ್ಯಾಣ ಇಲಾಖೆಯ ನಿರ್ದೇಶಕ ಬ್ರಿಗೇಡಿಯರ್ ಎಂ ಎ ಶಶಿಧರ್ ಸರ್ಕಾರ ಹತ್ರ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ನಿರ್ದೇಶಕಂಗಕ್ಕೆ ಕಾಗದ ಇಪ್ಪಂಜಿ ಹೋರಾಟ ಮಾಡಿತು. ರಿಸರ್ವ್ ಫಾರೆಸ್ಟ್ ಕಾಡು ಜಾತಿಯಡ ಪಾರ್ಕ್ ಬರಕಾಡು ಇನ್ನತಲ್ಲಿ ಆನೆ ನರಿಯ ಕೂಡನಕ್ಕೆ ಏದೇ ಕಾಡು ಜಾತಿಯ ಚತ್ತಕ ಅನ್ನತನ ಇಲಾಖೆಕಾರ ಪೂತಿತೋ ಇಲ್ಲೆಂಗಿ ಚುಟ್ಟಿತೋ ಆಖಿರಿ ಕಾರ್ಬಾರ್ನ ಉಪಕ್ರಮ ಇಕ್ಕ ಕಣೆ ಇಂಜತ್ ಈ ಕ್ರಮತನ ಇಕ್ಕ ಸರ್ಕಾರ ಮಾತಿತ್ ಊರು ಜಾತಿ ಚತ್ತಕ ಅದನ್ನ ತಡಿನ ಇನ್ನೂರು ಜಾತಿ ತಿಂದಿತ್ ಕೆಲದುಂಚಿಟ್ಟು ಬದುಕೋ ಕ್ರಮ ಪಂಡಿಂಜತ್ ಪ್ರಾಣಿಯಕ್ಕೆ ಕೆಲಕೆತ್ತತೆ ನಾಡು ಬರಿಕೆ ನುಗ್ಗೀತು ಬಪ್ಪದು ಇಬ್ಬರಕ್ಕೆ ಅದಿಯಾಯಿನುಳ್ಳ ಹಿನ್ನೆಲೆಯಲ್ಲಿ ಈ ಉಪದ್ರ ಕಮ್ಮಿ ಮಾಡೋಕೆ ಇಕ್ಕ ಅರಣ್ಯ ಇಲಾಖೆ ಕಾಡಲ್ಲಿ ಚತ್ತ ಏದೇ ಪ್ರಾಣಿನ ಚತ್ತಲ್ಲಿ ಅನ್ನನೆ ಬಿಡುವಂಜಿ ಸ್ವಾಭಾವಿಕ ಕ್ರಿಯೆಗೆ ಒತ್ತಾಸೆ ಕೊಡ್ತಿತ್ತು. ಅನ್ನನೆ ಪ್ರಾಣಿಯಡ ಕೊಂಬು ಒಯ್ಯಿ ಚಕ್ಕಳ ಇನ್ನತಂಗ ಏರ ಪಣಮೌಲ್ಯ ಉಳ್ಳಂಗ ಈ ವಿಷಯದ ಸಂಬಂಧಪಟ್ಟ ಅಧಿಕಾರಿಯ ಎಚ್ಚರ ಇಟ್ಕೊಂಡು ಅರಣ್ಯ ಇಲಾಖೆ ಪಡಿಜೆಟ್ ಸುತ್ತೋಲೆಯಲ್ಲಿ ಅರಿಚಿಟ್ಟಿತ್ತು. ಕೊಡಗು ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿಯುಳ್ಳ 35 ವಿಲೇಜ್ ಅಕೌಂಟೆಂಟ್ ಚಾಕರಿಗೆ ನೇರ ಆಯ್ಕೆ ಮಾಡೋಕ್ಕೂ ಇಕ್ಕಾಕಲೆ ಅರ್ಜಿ ಹಾಕಿತ್ತು. 18 ಬಯತುಕೊಳ್ಳಪಟ್ಟು ಕನಿಷ್ಠ PUC ಪಾಸ್ ಆಯ್ತುಳ್ಳವು ಆನ್ಲೈನ್ ಮೂಲಕ ಅರ್ಜಿ ಇಡೋಕೆ ಆಕಿ ರೀತಿನ ಇದೇ ತಿಂಗಳ 19 ಆಯ್ತಿಪ್ಪ. ഇപ്പറക്ക് കൊടകര ഉദ്ദകലത്ത് റസ്തക്കരങ്ങടില് രംഗരംഗില് കൂർഗ് പെതകിട്ടുണ്ട് നക്കലി തേന് നക്കലി കാച്ചംപൊളി നക്കലി നല്ല മഴോ ഇന്നത്തന്നെ വ്യാപാരിയ പ്രവാസിയൊക്കെ ഒരേപോലെ മാറാട്ടം മാടിയുണ്ട് അക്രമ പണം മാടിയുണ്ടോ പണസമ്പാദന മാടിയുണ്ട് ആരോഗ്യ ഇലാഖെ കൂടുതൽ ഇന്നത്തെങ്ങടെ അങ്ങടി മാലിന്യ പരിശീലനം മാടിത്ത് നക്കലി വസ്തുന തടക്കൊണ്ടു വന്ന് കൊടകു മൈസൂർ സംസദങ്ങളാണ് പ്രതാപ് സിംഹ ഒരത്ത മാടിത്ത് ನಾಪೋಕುಲ ಶಿವಾಜಿ ಸಂಸ್ಥೆರಾಧನೆಯಲ್ಲ ಕೈಂಚ ಕಾಲ ಕಣ್ಮರೆಯನ್ನ ಅಂತಾರಾಷ್ಟೀಯ ಹಾಕಿ ತೀರ್ಪಕಾರಗಳನ್ನ ಮುಂಡಂಡ ಅನುಪಮ ತಾಮನೆ ಪುಚ್ಚಮಂಡ ಎಂಗಡ ಗ್ಯಾನತ್ ಹಾಕಿ ಕಳಿಕೂಟತ್ನ ಇದೇ ತಿಂಗ 14ನೇ ತಾರೀಕಿಂಜ 20 ದಂಡಂಕೆತನೆ ನಾಪೋಕುಲ ಚೆರಿಯ ಪರಂಬು ಕಳೆಪರಂಬುಲ ನಡ್ತೋಕ ತೀರ್ಮಾನ ಮಾಡಿತು ಇಂಜಿನಿಯರಿಂಗ್ ಡಿಪ್ಲೊಮಾತ್ರನತ ಕೋರ್ಸ್ಗೆ ಕೂಡ ಸುಮಾರ್ಕ ಕನ್ನಡ ಮಾಧ್ಯಮದ ಎಸ್ಎಲ್ಸಿ ಪಾಸನ ಆಯ್ತಿಪ್ಪ ಇನ್ನತ ಮಕ್ಕ ಡಿಪ್ಲೊಮಾ ಕೋರ್ಸ್ಗೆ ಕೂಡಲಿ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೆಗೆ ಪೂರ್ತಿ ಇಂಗ್ಲಿಷಲೇ ಉತ್ತರ ಹೊಳದೋಕೆ ಗ್ರಾಮಾಂತರ ಭಾಗದ ಮಕ್ಕಳಿಗೆ ಕಷ್ಟ ಆಪದುಂಡು ಇನ್ನನೈತಿ ಈ ಬಗೆಯ ಮಕ್ಕಳಿಗೆ ಮಿಂಜಕ್ಕೆ ಡಿಪ್ಲೊಮಾ ಪರೀಕ್ಷೆಯಲ್ಲಿ ಉತ್ತರ ಹೊಳದೋಕೆ ಅಪ್ಪಕ ಇಂಗ್ಲಿಷಲ್ಲೇ ಹೊಳದಲು ಕನ್ನಡದಲ್ಲೂ ಉಳಿದಲು ಅನ್ನನೆ ಕನ್ನಡ ಪಿಂಜ ಇಂಗ್ಲಿಷ್ ಮಿಶ್ರ ಮಾಡಿತು ಉಳಿದಲು ಒಂದು ಎಣ್ಣಿತು ಕರ್ನಾಟಕ ತಾಂತ್ರಿಕ ಶಿಕ್ಷಣ ಇಲಾಖೆ ಕೈಂಜವಾರ ಇದನ್ನು ಪ್ರಕಟಪಡಿಸಿತು ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಸಂಸ್ಥೆ